ಇದರಲ್ಲಿ ವಿವಿಧ ಅಳತೆಯ ಕೃಷಿ ಹೊಂಡಗಳಿರ್ತವೆ. ಕೃಷಿ ಹೊಂಡಗಳ ಸೈಜು 10x3 meter ಇಂದ 21x21x3 meter ವರೆಗೂ ಇರುತ್ತೆ. ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಒಂದು ಅಳತೆಯ ಆಧಾರದ ಮೇಲೆ ರೈತರಿಗೆ ಸಬ್ಸಿಡಿ ಮತ್ತು ರೈತರ ವಂತಿಕೆ ಇರುತ್ತೆ. ಇದು ಸಾಮಾನ್ಯವಾಗಿ ನಿಮಗೆ ಕನಿಷ್ಠ ರೈತರ ವಂತಿಕೆ ನಾವು ಸಣ್ಣ ಸೈಜ್ ಅಂತ ತಗೊಂಡಾಗ ಜನರಲ್ ಸಾಮಾನ್ಯ ರೈತರಿಗೆ 30,000 85,000 ಅವ್ರಿಗೆ ಬರಬಹುದು. ಅದೇ ರೀತಿ ಪರಿಶಿಷ್ಟ ಜಾತಿ ವಂಗಡದ ರೈತರಿಗೆ 20,000 to 65,000 ಬರಬಹುದು. ಆದರೆ ಅದೇ ನಾವು ಸರ್ಕಾರದ ಒಂದು ಸಬ್ಸಿಡಿ ಅಂತ ಸಹಾಯಧನ ಅಂತ ತಗೊಂಡಾಗ ಸರ್ಕಾರ ಕಡಿಮೆ ಅಳತೆ ಇರತಕ್ಕಂಥ ರೈತರಿಗೆ ಕನಿಷ್ಠ 96,000 ಅವ್ರಿಗೆ ಸರ್ಕಾರದ ಒಂದು ಸಬ್ಸಿಡಿ ಇರುತ್ತೆ. ಅದೇ ರೀತಿ ಗರಿಷ್ಠ ಅಳತೆ ಒಂದು ಸೈಜ್ ಕೃಷಿ ಹೊಂಡಕ್ಕೆ 2,00,000 ಸಹಾಯಧನ ಕೊಡುತ್ತೆ. ಇದರಲ್ಲೇನು ಸಾಲ ಮಾಡ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಕಡಿಮೆ ಹೆಚ್ಚಿನ ಒಂದು ಸರ್ಕಾರದಿಂದ ಹೆಚ್ಚಿನ ಒಂದು ಸಹಾಯಧನ ಬರ್ತಾ ಇರೋದ್ರಿಂದ ತಮಗೆ ಇದನ್ನು ಲಾಭದಾಯಕವಾಗಿ ನೀವು ಇದನ್ನು ಅಳವಡಿಸ್ಕೊಂಡು ಲಾಭದಾಯಕ ಕೃಷಿನ ಮಾಡಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಕೃಷಿ ರಂಗ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮ. ಪ್ರಶ್ನೆ ಕೇಳಿ. ಹೆಸರೇಳಿ ಸರ್, ಎಲ್ಲಿಂದ? ಹಲೋ, ಇದು ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಉದ್ದೇಶ ಏನು ರೂಪ ಮೇಡಮ್? ಈ ಒಂದು ಕೃಷಿ ಭಾಗ್ಯ ಯೋಜನೆನ ಮುಖ್ಯವಾಗಿ ನಾವು ಅಳವಡಿಸ್ಕೆ ಉದ್ದೇಶ ಏನಪ್ಪಾ ಅಂತಂದರೆ ರಾಜ್ಯದ ಒಂದು ಮಳೆಯಾಶ್ರಿತ ಕೃಷಿಯನ್ನು ಸುಸ್ಥಿರ ಕೃಷಿಯನ್ನಾಗಿ ಮಾಡ್ತಕ್ಕಂಥದ್ದು. ಮತ್ತು ಈ ಒದರಲ್ಲಿ ಕೃಷಿ ಹೊಂಡ ಒಂದು ಘಟಕ ಆಗಿರೋದ್ರಿಂದ ಅದರಲ್ಲಿ ಪಾಲಿಲೈನಿಂಗ್ ಅಂದರೆ ಪಾಲಿಥಿನ್ ಹೊದಿಕೆ ನಾವು ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಅದರಲ್ಲಿ ನೀರನ್ನ ಸಂಗ್ರಹಣೆ ಮಾಡ್ತೀವಿ. ಆ ನೀರನ್ನ ಸಂಗ್ರಹಣೆ ಮಾಡಿರ್ತಕ್ಕಂಥ ನೀರನ್ನು ಉಪಯುಕ್ತವಾಗಿ ನಾವು ರಕ್ಷಣಾತ್ಮಕ ಒಂದು ನೀರಾವರಿಯಾಗಿ ನಾವು ಬೆಳೆಗಳಿಗೆ ಬಳಸಬಹುದು. ಓಕೆ, ಒಂದು ಕರೆ ಇದೆ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ನಾನು ವಿಜಯಪುರ ಜಿಲ್ಲೆ. ಆಯ್ತು, ಹಾ, ಹೆಸರು ಹೇಳಿ, ಕೇಳ್ತಾ ಇದೆ. ಹೆಸರು ಕಲ್ಲಪ್ಪ ಸಪತ್ ಕುಮಾರ. ಹಾ, ಕೇಳಿ ತಳವಾರ ಅವರು, ಪ್ರಶ್ನೆ ಕೇಳಿ. ಸಾಹೇಬ್ರೆ, ನಾವು ಈಗ 2 acres 15 gunte ತೋಟ ಇದೆ, ಮತ್ತು ಈಗ ನಾವು ಪಂಟ 70x70 ದೊಡ್ಡದಕ್ಕೆ ನಾವು ಮಾಡ್ಕೋಬಹುದಾ? ಅಷ್ಟು ಸೈಜ್ ಹೊಂಡ ಮಾಡ್ಕೋಬೇಕು ಅಂತೀರಿ? ಕಲಪ ಅವರೇ, ಇದರಲ್ಲಿ ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಗರಿಷ್ಠ ಒಂದು ಅಳತೆ ಅಂತಂದರೆ 21x21x3 meter. ಮೀಟರ್ ಅಂತಂದರೆ ನೀವು ಅಡಿಗಳಿಗೆ ಲೆಕ್ಕ ಹಾಕಿದ್ರೆ ನಿಮಗೆ ಒಂದು 60 meter 60 adi ಒಂದು ಇದರಲ್ಲಿ ಮಾಡ್ಕೋಬಹುದು. ಅದೇ ಗರಿಷ್ಠ. ಹಲೋ ಕಲಪ ಅವರು, ಕರೆ ಕಟ್ಟಾಗಿದೆ ಅನಿಸ್ತದೆ. ಈಗ ಇದೊಂದು ಹಲೋ ಉದ್ದೇಶ ಕೇಳ್ತಾ ಇದ್ವಿ ನಾವು. ಈ ಒಂದು ಕೃಷಿ ಭಾಗ್ಯ ಯೋಜನೆಯ ಮುಖ್ಯ ಉದ್ದೇಶ ಅಂತಂದರೆ ಇಲ್ಲಿ ನಾವು ಮಳೆಯೇ ಬಂದಿರತಕ್ಕಂಥ ಒಂದು ಸಮಯದಲ್ಲಿ ನೀರನ್ನು ಶೇಖರಣೆ ಮಾಡಿ ಅದನ್ನು ನಾವು ಬೆಳೆಗಳಿಗೆ ಉಪಯೋಗಿಸ್ತಕ್ಕಂಥದ್ದು. ಅದನ್ನು ರಕ್ಷಣಾತ್ಮಕ ಒಂದು ನೀರಾವರಿಯಾಗಿ ನಾವು ಅದನ್ನು ಬಳಸ್ತಕ್ಕಂಥದ್ದು. ನಮಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರನ್ನು ಉಪಯೋಗಿಸೋದ್ರಿಂದ ಬೆಳೆಗಳದ ಒಂದು ಉತ್ಪಾದಕತೆ ಜಾಸ್ತಿ ಆಗುತ್ತೆ. ನಾವು ಈ ಒಂದು ಅಧ್ಯಯನದ ಪ್ರಕಾರ ಒಂದು 20-30% ಇಳುವರಿ ಜಾಸ್ತಿ ಆಗಿರ್ತಕ್ಕಂಥ ನಿದರ್ಶನ ಇದೆ. ಇದು ಮುಖ್ಯ ಉದ್ದೇಶ ಆಗಿದೆ. ಈಗ ಇವು ಯೋಜನೆಯ ವ್ಯಾಪ್ತಿ ಎಷ್ಟರ ಮಟ್ಟಿಗಿದೆ ಮೇಡಮ್ ಈಗ ರಾಜ್ಯದಲ್ಲಿ? ಮೊದಲು ಈಗ 2023-24 ಕಳೆದ ವರ್ಷದಲ್ಲಿ ನಾವು 24 ಜಿಲ್ಲೆಗಳಲ್ಲಿ ಮಾತ್ರ ಈ ಯೋಜನೆಯನ್ನ ಅನುಷ್ಠಾನ ಮಾಡಿದ್ವಿ. ಈಗ ಪ್ರಸ್ತುತ ವರ್ಷದಲ್ಲಿ ಎಲ್ಲಾ ರೈತರ ಎಲ್ಲಾ ಪ್ರದೇಶದ ರೈತರಿಂದ ಬೇಡಿಕೆ ಬಂದಿರುವ ಒಂದು ಹಿನ್ನೆಲೆಯಲ್ಲಿ ನಾವು ಇದನ್ನ ಅಂದ್ರೆ ಎಲ್ಲಾ ಜಿಲ್ಲೆಗಳು ಎಲ್ಲಾ ತಾಲೂಕುಗಳು. ಹೌದು, ಓಹೋ, ತುಂಬಾ ಸಂತೋಷ. ಎಲ್ಲಾ ರೈತರು ಇದರ ಪ್ರಯೋಜನ ಪಡ್ಕೋಬಹುದು. ಹೌದು, ಕರಾವಳಿ ಮಲೆನಾಡು ಒಳಗೊಂಡಂತೆ ಎಲ್ಲಾ ಒಂದು ಪ್ರದೇಶಗಳಲ್ಲೂ ಈ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡ್ತಾರೆ. ತುಂಬಾ ಖುಷಿ ಆಗ್ತದೆ. ಯಾಕೆ ಮೇಡಮ್ ಅವರೇ, ಈಗ ಕೃಷಿ ಭಾಗ್ಯ ಯೋಜನೆ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಯಾಕಂದ್ರೆ ನೀರಿನ ಲಭ್ಯತೆ ತುಂಬಾ ಕಡಿಮೆ ಇದ್ದಾಗ ಈ ಒಂದು ಯೋಜನೆ ಎಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ. ಬೆಳೆ ಬೆಳಿಬೋದು, ತೋಟಗಾರಿಕೆ ಬೆಳೆ ಬೆಳಿಬೋದು, ಅಥವಾ ಮತ್ತೆ ಯಾವುದಾದ್ರು ಅರಣ್ಯ ಬೆಳೆಗಳನ್ನು ಕೂಡ ಬೆಳಿಬೋದು. ನೀರಿನ ಅವಶ್ಯಕತೆ ಇದ್ದಾಗ ನೀರು ಸಂಗ್ರಹಣೆ ಮಾಡಿಕೊಂಡಾಗ ಇದ್ರ ಉಪಯೋಗ ಮಾಡ್ಕೋಬಹುದು. ಅಲಭ್ಯತೆ ಉಂಟಾದಾಗ ಈ ಲಭ್ಯತೆ ನೀರನ್ನು ಬಳಸ್ಕೋಬಹುದು. ಹೌದು. ಈಗ ಯಾವ್ಯಾವ ಥರದ ಈ ಒಂದು ಘಟಕ ಸ್ಥಾಪಿಸಬೇಕಾದ್ರೆ ರೈತರಿಗೆ ಏನೇನು ಸಹಾಯಧನ ಸಿಗ್ತದೆ ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿ? ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಿ ಮೇಡಮ್ ಅವರೇ. ಕೃಷಿ ಭಾಗ್ಯ ಅದಕ್ಕಿಂತ ಪೂರ್ವದಲ್ಲಿ ಒಂದು ಕರೆಯನ್ನು ತೆಗೆದುಕೊಳ್ಳೋಣ.

ತಾಂತ್ರಿಕ ನೆರವು ರಘುನಾಥ್, ತುಕಾರಾಮ್ ಚೌಹಾನ್ ಮತ್ತು ಮುನಿರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನಿನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ಹಬ್ಬ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್, ರಮೇಶ್ ಚಂದ್ರ ಮತ್ತು ನಂದಿತಾ. ಈ ಗೀತೆಯ ರಚನೆ ಮತ್ತು ಸಂಗೀತ ಹಂಸಲೇಖ ಅವರದಾಗಿದೆ. ಕೇಳಿ ಚಿತ್ರ ಹಬ್ಬ. ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಕರುನಾಡ ಮನೆ ಮನೆ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಚಾಮುಂಡಿ ತಾಯಿ ತವರ ಹಬ್ಬ ವಿಜಯದ ಹಬ್ಬ ಆಯುಧ ಪೂಜಾ ಹಬ್ಬ ಹಬ್ಬ ಇದು ಹಸಿರ ತನ್ನ ಸಿರ ತೆತ್ತ ದಸರ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಮೈಸೂರ ಸೀಮೆ ರಾಜ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಕುಣಿದಾಡ ಮಕ್ಕಳ ಬೊಂಬೆ ಹಬ್ಬ ವಿಜಯದ ಹಬ್ಬ ಆಯುಧ ಪೂಜಾ ಹಬ್ಬ ಹಬ್ಬ ಇದು ಮನೆಗೆ ಮನೆ ಮನೆಗೆ ಹೋಗಿ ಕರೆಯೋ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಕರುನಾಡ ಮನೆ ಮನೆ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಚಾಮುಂಡಿ ತಾಯಿ ತವರ ಹಬ್ಬ ಮಹಾರಾಣಿ ವಾಣಿ ವರವೀನ ಪಾಣಿ ಹಸೆ ಮೇಲೆ ಹೂಮಾಲೆ ತೊಟ್ಟು ನಲಿಯೋ ಸಂಭ್ರಮ ದುಷ್ಟದ್ದಮನೆ ಶ್ರೀ ದುರ್ಗ ಶಾಂತಮೂರ್ತಿ ತಾನಾಗಿ ನಗುವಿನ ಒಡವೆನ ತೊಟ್ಟು ನಲಿಯೋ ಸಂಭ್ರಮ ರಂಗೋಲಿ ಚಿತ್ತಾರ ದೀಪ ವಿಹಾರ ಹಬ್ಬ ಹೆಣ್ಣು ಮಕ್ಕಳ ಹಬ್ಬ ಹಬ್ಬ ಇದು ಮನೆಗೆ ಮನೆ ಮನೆಗೆ ಹೋಗಿ ಕರೆಯೋ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಕರುನಾಡ ಮನೆ ಮನೆ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಚಾಮುಂಡಿ ತಾಯಿ ತವರ ಹಬ್ಬ ಮಳೆಯ ಸುರಿಸಿದ ನಮ್ಮ ವಿಜಯನಗರದ ವೈಭವ ನೆನೆಯುವ ಕನ್ನಡಿಗರ ಸಂಭ್ರಮ ಕಲೆಗೂ ಖಡ್ಗಕ್ಕೂ ಮೈತ್ರಿ ತಂದುಕೊಡು ನವರಾತ್ರಿ ಇತಿಹಾಸ ಮರುವೇಷ ತೊಟ್ಟು ನಲಿಯೋ ಸಂಭ್ರಮ ಪಠಾರಿ ಪೇಠಾರಿ ನಗರಿ ಜಂಬೂ ಸವಾರಿ ಜನಗಳ ಹಬ್ಬ ಹತ್ತು ದಿನಗಳ ಹಬ್ಬ ಹಬ್ಬ ಇದು ದಾನ ಅಭಿಮಾನ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಹಬ್ಬ ಇದು ಚಾಮುಂಡಿ ತಾಯಿ ತವರ ಹಬ್ಬ ಕೆಳಗರೆ ಇದುವರೆಗೂ ಹಬ್ಬ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇದೀಗ ಚಿತ್ರಲೇಖ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿದೆ. ಮಧುರಾಗಮ ಪೂಜಿತ ಮಹಾಪಥ ಮಹಾಭೋಗ ಮಹಾವಿಘ್ನ ವಿನಾಶಿನಿ ಮಹಾನುಭಾವ ಮಂತ್ರಾಢ್ಯ ಮಹಾಮಂಗಳ ದೇವತಾ ಶಿರೋದಿನಿ ವಿಶ್ವನುತೆ ಗಿರಿವರ ವಿಂಜ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇ ಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತಿ ಜಯ ಜಯ ಜಯ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ. ಕೇಳಿದರೆ ಇದೀಗ ಕೇಳಿ ಶ್ರೀ ಕನ್ನಿಕಾ ಪರಮೇಶ್ವರಿ.